ಕೃಷ್ಣ ಅಂದರೆ ಅಗ್ನಿ ಅಂತ ಹೇಳಿದ್ವಲ್ಲ, ಆ ಅಗ್ನಿ ಕೃಷ್ಣ ಎಲ್ಲಿವರೆಗೆ ನಮ್ಮ ಶರೀರದಲ್ಲಿ ಇರ್ತಾನೋ ಅಲ್ಲಿವರೆಗೆ ನಮ್ಮ ಹಾರಾಟ ಕೂಗಾಟ ಚೀರಾಟ ಎಲ್ಲ. ಯಾವಾಗ ಶರೀರ ತಣ್ಣಗಾಗಿ ಹೋಗುತ್ತೋ ಕುಣಪ ಎಂದರಿದದ್ದನ್ನು ಉಪೇಕ್ಷಿಪರು ಅಂತ, ಅದನ್ನು ಹೆಣ ಅಂತ ಹೇಳ್ತೀವಿ, ಎಲ್ಲರೂ ತತ್ಸಾರ ಮಾಡ್ತಾರೆ. ಹೀಗೆ ಪರಮಾತ್ಮ ಕೃಷ್ಣ ಅಗ್ನಿ ಅನ್ನೋ ಹೆಸರಿನಿಂದನೂ ಕರೆಸ್ಕೊಂಡು ನಾವು ತಿಂದ ಆಹಾರವನ್ನು ಪಚನ ಮಾಡ್ತಾನೆ, ಬೇಯಿಸ್ತಾನೆ, ಅದಕ್ಕೆ ಕೃಷ್ಣ ಅನ್ನಿಸ್ಕೋತಾನೆ. ನಮ್ಮ ದೇಹವನ್ನು ಬೆಚ್ಚಗೆ ಇಡ್ತಾನೆ, ಅಂದರೆ ಬಾಡಿ ಟೆಂಪ್ರೇಚರ್ ಮೈಂಟೈನ್ ಮಾಡ್ತಾನೆ, ಆದ್ದರಿಂದ ಕೃಷ್ಣ ನನಗೆ ನಮಗೆ ಅಸ್ತಿತ್ವವನ್ನು ತಂದುಕೊಡ್ತಾನೆ, ಕೃಷ್ಣ ಅಂತ ಕರೆಸ್ಕೋತಾನೆ. ಇನ್ನೊಂದು ಕಾರಣ, ನಮ್ಮ ಕಷ್ಟಗಳನ್ನೆಲ್ಲ ಸುಟ್ಟು ಹಾಕುವ ಪ್ರಯುಕ್ತನು ಅವನ ಅಗ್ನಿ, ಅಗ್ನಿಯ ಕೆಲಸ ಸುಟ್ಟು ಹಾಕೋದು. ಹಾಗೆ ನಮ್ಮ ಅನಂತ ಕಷ್ಟಗಳನ್ನು ಕೂಡ ಸುಟ್ಟು ಹಾಕ್ತಾನೆ ಪರಮಾತ್ಮ ಕೃಷ್ಣ ಅನ್ನಿಸ್ಕೋತಾನೆ. ಇನ್ನೂ ಒಂದು ರೀತಿ, ನಮ್ಮ ಅನಿಷ್ಟಗಳನ್ನು ಅಂದರೆ ನಮಗೆ ಪ್ರತಿಬಂಧಕ ಮಾಡುವ ದುಷ್ಟಶಕ್ತಿಗಳನ್ನೆಲ್ಲ ಸುಟ್ಟು ಹಾಕ್ತಾನೆ, ಅದರಿಂದಲೂ ಪರಮಾತ್ಮ ಕೃಷ್ಣ ಅಂತ ಕರೆಸ್ಕೋತಾನೆ. ಇಷ್ಟೆಲ್ಲ ಉಪಕೃತರಾಗಿರ್ತಕ್ಕಂಥ ನಾವು ನರಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣ ಎನ್ನಬಾರದೆ, ಅವನನ್ನು ಕೃಷ್ಣ ಅಂತ ಕರೀಬೇಕು. ನಾರದರು ಹೇಳಿದ್ದು ಪ್ರಹ್ಲಾದರಾಜರ ಬಗ್ಗೆ ಯುಧಿಷ್ಠಿರನಿಗೆ ಹೇಳ್ತಾರೆ, ಕೃಷ್ಣ ಗ್ರಹ ಗೃಹೀತಾತ್ಮ, ಎಲ್ಲರನ್ನು ಸೆಳೆದೊಯ್ಯುವವನು ಶ್ರೀಕೃಷ್ಣ, ಅಂದರೆ ನಮ್ಮನ್ನು ಆಕರ್ಷಣೆ ಮಾಡುವವನೇ ಕೃಷ್ಣ. ಅದಕ್ಕೆ ಅಂಥ ಕೃಷ್ಣನನ್ನು ಯಾವಾಗ ನೆನೆಯಬೇಕು ಅಂತ ಕೇಳಿದ್ರೆ, ಪ್ರಾತಃ ಪ್ರಭೃತಿ ಸಾಯಂತಂ ಸಾಯಾದಿ ಪ್ರಾತರಂತತಃ ಯತ್ಕರೋಮಿ ಜಗನ್ನಾಥ ತದಸ್ತು ತವ ಪೂಜನಂ ಅಂತ. ಬೆಳಗ್ಗೆಯಿಂದ ಸಂಜೆಯವರೆಗೆ, ಸಂಜೆಯಿಂದ ಮಾರನೇ ದಿನ ಬೆಳಗ್ಗೆವರೆಗೆ ನಾವು ಏನು ದಿನ ಇಡೀ ಎಲ್ಲ ಕಾರ್ಯಕ್ರಮಗಳನ್ನು ಕಾರ್ಯಗಳನ್ನು ಮಾಡ್ತೀವಿ, ಚಟುವಟಿಕೆಗಳನ್ನು, ಅದೆಲ್ಲ ನಿನ್ನ ಪೂಜೆಯನ್ನು ಹಿನ್ನೆಲೆ ಒಳಗೆ ದಾಸರು ಹೇಳ್ತಾರೆ, ಕೃಷ್ಣ ಎನ್ನಬಾರದೆ ನರಜನ್ಮ ಬಂದಾಗ ನಾಲಿಗೆ ಇರುವಾಗ. ಬೆಳಗ್ಗಿನಿಂದ ನಾವು ಏನೇನು ಕಾರ್ಯಗಳನ್ನು ಮಾಡ್ತೀವಲ್ಲ ಅದನ್ನೆಲ್ಲ ಕೃಷ್ಣ ಕೃಷ್ಣ ಅಂತ ಅದನ್ನು ಕೃಷ್ಣನಿಗೆ ಸಮರ್ಪಣೆ ಮಾಡಬೇಕು, ಅದಕ್ಕೆ ಕೃಷ್ಣಾರ್ಪಣ ಮಸ್ತು ಅಂತ. ಹೀಗೆ ಕೃಷ್ಣನಲ್ಲಿ ಭಕ್ತಿ ಬರಬೇಕು ಅಂತಾದರೆ ಅವನ ಮಹಾತ್ಮ ಜ್ಞಾನದ ಅರಿವು ಅಥವಾ ತಿಳುವಳಿಕೆ ಅನ್ನೋದು ಬರಬೇಕು. ಆ ಕಾರಣಕ್ಕಾಗಿ ಅದು ಬರಬೇಕು ಅಂತಾದರೆ ಅವನ ಉಪಕಾರದ ಸ್ಮರಣೆ ಬರಬೇಕು. ಆ ಉಪಕಾರವನ್ನು ಪಾಪ ಪರಿಹಾರಕತ್ವ, ಕ್ಲೇಶ ಪರಿಹಾರಕತ್ವ, ಆಮೇಲೆ ಜ್ಞಾನಪ್ರದತ್ವ ಮತ್ತು ಭಕ್ತವಾತ್ಸಲ್ಯ ಇತ್ಯಾದಿ ಗುಣಗಳನ್ನು ಚಿಂತನೆ ಮಾಡಿ ಭಕ್ತಿಪೂರ್ವಕವಾಗಿ ಅವನನ್ನು ಸದಾ ನಾವು ಮಾಡ್ತಕ್ಕಂಥ ಎಲ್ಲ ಕರ್ಮಗಳಲ್ಲೂ ಕೂಡ ವಿಶಿಷ್ಟವಾಗಿ ಶ್ರೀಕೃಷ್ಣನನ್ನು ಸ್ಮರಣೆ ಮಾಡಬೇಕು. ಆವಾಗ ನಮ್ಮ ಎಲ್ಲ ಪಾಪಗಳು ಕೂಡ ತಾನೇ ತಾನಾಗಿ ಕೃಷ್ಣ ಅಗ್ನಿ ಎನ್ನಿಸ್ಕೊಂಡು ಆ ಹೆಸರಿನಿಂದ ನಮ್ಮ ಎಲ್ಲ ಪಾಪಗಳನ್ನು ಕೂಡ ಕಳಿತಾನೆ, ಸುಟ್ಟು ಹಾಕ್ತಾನೆ. ಯಾಕೆಂದರೆ ಅಗ್ನಿಗೆ ಆ ಸುಡುವ ಬೇಯಿಸುವ ದಹನತ್ವ ಪಾಚಕತ್ವ ಶೋಷಕತ್ವ ಆ ಎಲ್ಲ ಗುಣಧರ್ಮಗಳನ್ನು ತಂದುಕೊಟ್ಟವನೇ ಪರಮಾತ್ಮ. ಹೀಗೆ ಪರಮಾತ್ಮ ಎಲ್ಲ ವಸ್ತುಗಳಲ್ಲೂ ಕೂಡ ಜಡದಲ್ಲಿ ಸರ್ವತ್ರ ವ್ಯಾಪ್ತನಾಗಿದ್ದು ಕಣಕಣದಲ್ಲಿ ತತ್ರ ತತ್ರ ಸ್ಥಿತೋ ವಿಷ್ಣು ತತ್ತಚ್ಛಕ್ತಿ ಪ್ರಬೋಧಯನ್ನಂತ ಆಯಾ ವಸ್ತುಗೆ ಆಯಾ ಗುಣಧರ್ಮವನ್ನು ತಂದುಕೊಡ್ತಾನೆ ಭಗವಂತ. ಚೇತನರಲ್ಲಿ ಬಿಂಬರೂಪದಿಂದ ವ್ಯಾಪ್ತನಾಗಿದ್ದು ಸರ್ವ ಪ್ರೇರಕ ಸರ್ವನಿಯಾಮಕ ಸರ್ವಜ್ಞನಾಗಿರ್ತಾನೆ ಭಗವಂತ. ಆಯಾ ಜೀವರ ಸ್ವರೂಪ ಯೋಗ್ಯತೆಯಂತೆ ಎಲ್ಲ ಚಟುವಟಿಕೆಗಳನ್ನು ಮಾಡಿಸೋನು ಅಂತಾದರೆ ಪರಮಾತ್ಮ. ಅಂಥ ಕೃಷ್ಣನನ್ನು ನಾವೆಲ್ಲರೂ ಕೂಡ ಸದಾಕಾಲ ಸ್ಮರಣೆ ಮಾಡೋಣ. ಶ್ರೀಕೃಷ್ಣಾರ್ಪಣ ಮಸ್ತು.